ನವತ್ಯಮೃತಂ ಮರ್ತ್ಯಂ ನ ಮರ್ತ್ಯಮೃತಂ ತಥಾ ಪ್ರಕೃತಿರನ್ಯಥಾ ಭಾವಃ ನ ಕಥಂಚಿತ್ ಭವಿಷ್ಯತಿ ಸ್ವಭಾವೀನಾಮೃತೋ ಯಸ್ಯ ಧರ್ಮೋ ಗಚ್ಛತಿ ಮರ್ತ್ಯತಾಂ ಕೃತಕೇನಾಮೃತಸ್ತಸ್ಯ ಕಥಂ ಸ್ಥಾಸ್ಯತಿ ನಿಶ್ಚಲಃ ಸಾಂಸಿದ್ಧಿಕಿ ಸ್ವಾಭಾವಿಕಿ ಸಹಜ ಅಕೃತಾಚಯ ಪ್ರಕೃತಿ ಸೀತಿ ವಿಜ್ಞೇಯ ಸ್ವಭಾವಂ ನ ಜಹಾತಿಯ ಪ್ರಾಕೃತಿಕವಾದ ನಾಲ್ಕು ಸಂಗತಿಗಳು ಪ್ರಸಿದ್ಧವಾಗಿವೆ. ಪ್ರಾಕೃತಿಕವಾಗಿ ನಾಲ್ಕು ಸಂಗತಿಗಳು ಪ್ರಸಿದ್ಧವಾಗಿವೆ: ಸಾಂಸಿದ್ಧಿಕಿ, ಸ್ವಾಭಾವಿಕಿ, ಸಹಜ ಮತ್ತು ಅಕೃತ. ಇವುಗಳನ್ನೆಲ್ಲ ಪ್ರಕೃತಿ ಎಂದು ಗುರುತಿಸಬೇಕು. ಇದರ ಕ್ಯಾರೆಕ್ಟರ್ ಏನು ಅಂತಂದ್ರೆ, ಸ್ವಭಾವಂ ನ ಜಹಾತಿ, ತನ್ನ ಸಹಜತೆಯನ್ನ ಬಿಟ್ಟುಕೊಡುವುದಿಲ್ಲ. ಸ್ವಭಾವಂ ನ ಜಹಾತಿ, ಇದು ಶ್ಲೋಕ, ಇದು ಭಾವಾರ್ಥ. ಭಾಷ್ಯದಲ್ಲಿ ನಿಮಗೆ ಕ್ಲೀನಾಗಿ ಅರ್ಥ ಆಗ್ತದೆ. 225 ಸಮ್ಯಕ್ ಸಿದ್ಧಿ ಸಂಸಿದ್ಧಿ ತತ್ರ ಭವಾ ಸಾಂಸಿದ್ಧಿಕಿ ಯಥಾ ಯೋಗಿನಾಂ ಸಿದ್ಧಾನಾಂ ಅನಿಮಾದ್ಯೈಹಿ ಅಣಿಮಾದಿ ಐಶ್ವರ್ಯ ಪ್ರಾಪ್ತಿ ಪ್ರಕೃತಿ. ಯೋಗಿಗಳಿಗೆ ಅಣಿಮ ಗರಿಮ ಇತ್ಯಾದಿ ಸಿದ್ಧಿಗಳು ಪ್ರಾಪ್ತವಾಗುವಂತಹದ್ದೇನಿದೆಯೋ ಅದು ಎಷ್ಟು ಸಹಜವೋ ಅದನ್ನು ಸಾಂಸಿದ್ಧಿಕಿ ಅಂತ ಕರೀತಾರೆ. ಅದನ್ನು ಸಾಂಸಿದ್ಧಿಕಿ ಅಂತ ಯಾಕೆ ಕರೀತಾರೆ? ಸಂಸಿದ್ಧಿ ಸಾಂಸಿದ್ಧಿಕಿ. ಸಂಸಿದ್ಧಿ ಅಂದ್ರೆ ಏನು? ಸಮ್ಯಕ್ ಸಿದ್ಧಿ. ಸಂಸಿದ್ಧಿ ಅಂದ್ರೆ ಸಮ್ಯಕ್ ಸಿದ್ಧಿ. ಈ ಸಿದ್ಧಿಯನ್ನ ಅವರು ಸಹಜವಾಗಿ ಹೊಂದುತ್ತಾರೆ. ಕೆಲವರು ಅವುಗಳನ್ನ ಪ್ರಯತ್ನಪೂರ್ವಕವಾಗಿ ಪ್ರದರ್ಶನ ಮಾಡ್ತಾರೆ, ಕೆಲವರು ಮಾಡಬಹುದು ಕೆಲವರು ಮಾಡಲಿಕ್ಕಿಲ್ಲ. ಆದರೆ ಯೋಗಿಗಳಿಗೆ, ಜ್ಞಾನಿಗಳಿಗೆ ಸಿದ್ಧಿಗಳು ಸಿದ್ಧಿಸುವುದು ಸಹಜ. ದಟ್ಸ್ ಆಲ್ ದಿ ಪಾಯಿಂಟ್ ಟು ಬಿ ಎಂಫಸೈಸ್ಡ್ ಹಿಯರ್. ತತ್ರ ಭವ ಸಾಂಸಿದ್ಧಿಕಿ, ಅವಾಗ ಅದೇನು ಅನ್ಸ್ಕೋತದೆ? ಸಾಂಸಿದ್ಧಿಕ ಅಂತ ಅನ್ಸ್ಕೋತದೆ. ಸಿದ್ಧಿಗಳನ್ನು ಹೊಂದುವುದು ಯಾವುದು, ಅದು ಸಾಂಸಿದ್ಧಿಕ. ಅಣಿಮಾ ಇತ್ಯಾದಿ ಐಶ್ವರ್ಯಗಳನ್ನು ಯೋಗಿಗಳಿಗೆ ಹೇಗೆ, ಐಶ್ವರ್ಯಗಳು ಹೇಗೆ ಪ್ರಾಪ್ತವಾಗಿರ್ತದೆ, ಅದು ಪ್ರಕೃತಿ. ಆದರೆ ಸಾಂಸಿದ್ಧಿಕಿ ಪ್ರಕೃತಿ, ಸ್ವಲ್ಪ ಡಿಫರೆನ್ಸ್ ಇವೆ. ನಾಲ್ಕರೊಳಗೂ ಸ್ವಲ್ಪ ಡಿಫರೆನ್ಸ್ ಇವೆ. ನಾಲ್ಕು ಸಹಜ ಇವೆ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಇನ್ನು ಎರಡನೇದು ಬರ್ತಾರೆ, ಅದು ಇನ್ನೊಂದು ಹೇಳ್ತಾರೆ. ಸಾ ಭೂತ ಭೂತ ಭವಿಷ್ಯತ ಭವಿಷ್ಯತ ಕಾಲಯೋಹ ಅಪಿ ಕಾಲಯೋಹ ಅಪಿ ಯೋಗಿನಾ ಯೋಗಿನಾ ನ ವಿಪರ್ಯೇತಿ ನ ವಿಪರ್ಯೇತಿ. ಅದು ಯಾವುದು ಈ ಪ್ರಕಾರವಾಗಿ ಸಿದ್ಧಿಸಲ್ಪಟ್ಟಿರುತ್ತದೋ ಸ ಅದು ಕಳೆದೋದ ಭೂತಕಾಲದಿಂದ ಹಿಡಿದು ಮುಂಬರುವ ಭವಿಷ್ಯತ್ ಕಾಲದವರೆಗೆ ನ ವಿಪರ್ಯೇತಿ ಅದು ಸಿದ್ಧಿಸಿಕೊಂಡದ್ದು ಅದು ಬದಲಾಗುವುದಿಲ್ಲ, ವಿಪರ್ಯಾಯ ಆಗುವುದಿಲ್ಲ, ಇರ್ತದೆ ಹಾಗೆ ಇರ್ತದೆ. ನ ವಿಪರ್ಯೇತಿ ಇನ್ನೂ ಆ ಸಾಂಸಿದ್ಧಿಕೆ ಡೆಫಿನೇಷನ್ ಹೋಗಿದ್ದಾರೆ. ಸಾಂಸಿದ್ಧಿಕೆ ಅಂದ್ರೆ ಏನು? ಅವರು ಸಿದ್ಧಿಸಿಕೊಂಡಂತಹ ಸಿದ್ಧಿಗಳು ಭವಿಷ್ಯತ್ ಕಾಲದಲ್ಲಿಯೂ ಕೂಡ ಬದಲಾಗುವುದಿಲ್ಲ. ಅವನ ಅದಕ್ಕೆ ಅಂತ ಸಾಂಸಿದ್ಧಿಕಿ ಅಂತ ಕರಿತೀವಿ. ತಥೈವ ಸಾ ತಥಾ ಸ್ವಾಭಾವಿಕಿ ದ್ರವ್ಯ ಸ್ವಭಾವತ ಇವ ಸಿದ್ಧಾಃ. ತಥೈವ ಸ ಹಾಗಿದೆ ನೋಡಿಪ್ಪ, ಯಾವುದು ಸಾಂಸಿದ್ಧಿಕಿ ಅಂದ್ರೆ ಹಾಗಿದೆ. ತಥೈವ ಸ ಹಾಗಿದೆ. ಅಲ್ಲದೆ ತಥಾ ಸ್ವಾಭಾವಿಕಿ ಎರಡನೇದ್ದು ಸ್ವಾಭಾವಿಕಿ. ಏನು ಎರಡನೇದ್ದು? ಏನು ಸ್ವಾಭಾವಿಕಿ ಅಂದ್ರೆ ಸ್ವಾಭಾವಿಕಿ ದ್ರವ್ಯ ಸ್ವಭಾವತ ವಸ್ತುವಿನ ಸಹಜತೆಯೇ ಒಂದಿರುತ್ತದೆ. ವಸ್ತುವಿನ ಸಹಜತೆಯೇ ಒಂದಾನೊಂದು ವಸ್ತುವಿನ ಸಹಜತೆಯೇ ಇರುತ್ತದೆ. ಅದನ್ನು ದ್ರವ್ಯ ಸ್ವಭಾವತ ಸ್ವಭಾವತ ಏವ ಸಿದ್ಧ, ಅದು ಸ್ವಭಾವತಃ ವಸ್ತುವಿಗೆ ತನ್ನದೇ ಆದಂತಹ ಒಂದು ಸಹಜತೆ ಇರ್ತದೆ, ಅದನ್ನು ಸ್ವಾಭಾವಿಕ ಅಂತ ಕರೀತಾರೆ. ಇದು ಎರಡನೇದ್ದು ಪ್ರಕೃತಿ. ಆಮೇಲೆ ಹೇಳಿದ್ದು ಪ್ರಕೃತಿನೇ, ಈಗ ಹೇಳಿದ್ದು ಪ್ರಕೃತಿನೇ, ವ್ಯತ್ಯಾಸ ನೀವು ಗುರುತಿಸ್ತಾ ಹೋಗ್ಬೇಕು. ಅದು ಯೋಗ ಸಾಧನೆಯಿಂದ ಸಿದ್ಧಿಸಿಕೊಂಡದ್ದು, ಆನಂತರ ಸಹಜ ಆಗಿಬಿಡ್ತು. ಇದು ವಸ್ತುವಿನ ಸಹಜತೆಯೇ ಹೀಗಿದೆ. ಉದಾಹರಣೆ ಕೊಡ್ತಾರೆ ಅವರೇ, ಯಥಾ ಅಗ್ನಿ ಆದೀನಾಂ ಉಷ್ಣ ಪ್ರಕಾಶಾದಿ ಲಕ್ಷಣ ಸಾಪಿ ನ ಕಾಲಾಂತರೇ ವ್ಯಭಿಚರತಿ ದೇಶಾಂತರೇ ಚ. ನೋಡಪ್ಪ ಎರಡನೇದು ಬಂತು ನೋಡು. ಹದಿನಾಲ್ಕರಿಗ ಯಥಾ ಅಗ್ನಿ ಆದೀನಾಂ ಉಷ್ಣ, ಆದಿ ಶಬ್ದ ಯಾವನು? ಜಲ ವಾಯು ಇತ್ಯಾದಿ ಆದಿ ಪದ ಅಗ್ನಿ ಆದೀನಾಂ ಎಟ್ಸೆಟ್ರಾ. ಅಗ್ನಿ ಎಟ್ಸೆಟ್ರಾ, ಅಗ್ನಿ ನೀರು ಇತರ ಯಾವುದಾದ್ರೂ ತೋರಿ ಏನಾದ್ರೆ ಅವು ಅವುಗಳಿಗೆ ಅವುಗಳವುಗಳದೇ ಆದಂತಹ ಸಹಜ ಸ್ವಭಾವ ಇರುತ್ತೆ. ಅಗ್ನಿಯ ಸಹಜ ಸ್ವಭಾವ ಏನು? ಸುಡುವುದು, ಉಷ್ಣ. ಹೌದಾ? ಈಗ ಸೂರ್ಯನ ಸಹಜ ಸ್ವಭಾವ ಏನು? ಬೆಳಗುವುದು, ಪ್ರಕಾಶ. ಉಷ್ಣ ಪ್ರಕಾಶಾದಿ ಲಕ್ಷಣ, ಇವಕ್ಕೇನದು ಕರೆಯೋಣ ನಾವು? ಸ್ವಾಭಾವಿಕ. ಸ್ವಾಭಾವಿಕ ಇದು ಕೂಡ ಕಾಲಾಂತರೇ ನ ವ್ಯಭಿಚರತಿ, ದೇಶಾಂತರ ನ ವ್ಯಭಿಚರತಿ. ಇಲ್ಲಿ ಸೂರ್ಯನ ಬೆಳಕಿದೆ, ಅಮೆರಿಕದಲ್ಲಿ ಸೂರ್ಯನ ಬೆಳಕಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕತ್ತಲೆ ಕೊಡ್ತಾನೆ ಅಮೆರಿಕಾದಲ್ಲಿ, ಕತ್ತಲೆ ಕೊಡ್ತಾನೆ ಇಂಡಿಯಾದಲ್ಲಿ, ಯಾಕಂದ್ರೆ ಇದು ಭಾರತ ನೋಡಿ. ಇಲ್ಲಪ್ಪ, ಕಾಲಾಂತರ ಅಪಿ ನ ವ್ಯಭಿಚರತಿ, ದೇಶಾಂತರ ಅಪಿ ನ ವ್ಯಭಿಚರತಿ. ಕಾಲಾಂತರ ಅಂದ್ರೇನು? ನಿನ್ನೆ ಬೆಳಕಾಗಿದ್ದ, ಇವತ್ತು ಕತ್ಲೆ ಆಗಿದ್ದಾನೆ. ಮಬ್ಬುಗತ್ತಲೆ ಆಗಿದ್ದಾನೆ, ಏನಿಲ್ಲ. ಅದೇ ರೀತಿ ಉಷ್ಣ, ಬೆಳಕು ಹಾಗೆ ಉಷ್ಣವೂ ಹಾಗೆ. ಸೊ ದೇರ್ ಇಸ್ ನೋ ಕೋಲ್ಡ್ ಫೈರ್, ಫೈರ್ ಇಸ್ ಫೈರ್, ದೇರ್ ಇಸ್ ನೋ ಕೋಲ್ಡ್ ಫೈರ್. ತಂಪಾದ ಬೆಂಕಿ ಇಲ್ಲ. ನೀವು ಹಿಮಾಲಯದ ತುದಿ ಹೋಗ್ರಿ, ಮೌಂಟ್ ಕೈಲಾಸಕ್ಕೆ ಹೋಗ್ರಿ, ಅಲ್ಲಿ ಕೂಡ ಸೂರ್ಯನು ತನ್ನ ಶಾಖವನ್ನು ಕೊಟ್ಟೆ ಕೊಡ್ತಾನೆ. ಹೌದು, ಇದೆಲ್ಲ ಎರಡು ಏನಿದು ಉದಾಹರಣೆ, ಎರಡಕ್ಕೂ ಒಂದಕ್ಕೆ ಎರಡು ಉದಾಹರಣೆ. ಸೂರ್ಯನಿಗೆ ಎರಡು ಉದಾಹರಣೆ ಕೊಡ್ಬೋದು ನೀವು. ಇವು ಎರಡು ಉದಾಹರಣೆ, ಬೆಳಕು ಕೊಡ್ತಾನೆ, ಪ್ರಕಾಶನ ಬೆಳಕು ಕೊಡ್ತಾನೆ, ಮತ್ತು ಶಾಖವನ್ನು ಕೊಡ್ತಾನೆ. ಕಾಲ ದೇಶದಲ್ಲಿ ಬದಲಾವಣೆಯನ್ನು ಹೊಂದದೆ, ವೆರಿ ಗುಡ್. ಆಮೇಲೆ ಮೂರನೇದು, ಅದು ಇನ್ನ ಚಂದಿದೆ. ತಥಾ ಸಹಜ ಆತ್ಮನ ಸಹೈವ ಜಾತ, ಜೊತೆ ಜೊತೆಗೇನೆ ಹುಟ್ಕೊಂಡದ್ದು. ಅದು ಕೂಡ ಪ್ರಕೃತಿ ಅನ್ನಲ್ಪಡುತ್ತೆ, ಜೊತೆ ಜೊತೆಗೆ ಹುಟ್ಟಿದ್ದು. ಸಹಜ ಆತ್ಮನ ಸಹಜ, ಸಹಜ ಆತ್ಮನ ಸಹಜ, ಆತ್ಮನ ಜೊತೆಗೆ ಜ ಹುಟ್ಟಿಕೊಂಡದ್ದು. ಆತ್ಮನ ಸಹಜ ಸಹೈವ ಜಾತಃ ಇತ್ಯರ್ಥ. ಗೊತ್ತಾಯ್ತಾ? ಸಹಜ ಅಂದ್ರೆ ಏನು? ಸಹಜ ಶಬ್ದದ ಬಿಡುಗಡೆ ಸಹೈವ ಜಾತಃ ಅಲ್ಲಿದೆ. ಅಲ್ಲಿದ್ದನ್ನು ನೋಡ್ಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಆತ್ಮನ ಸಹೈವ ಜಾತಃ, ಆತ್ಮನ ಜೊತೆ ಜೊತೆಗೆ ಹುಟ್ಟಿಕೊಂಡದ್ದು. ಆತ್ಮನ ಹುಟ್ಟ್ಯಾನೆ ಅನ್ನುವ ವ್ಯಾವಹಾರಿಕ ತಾತ್ಪರ್ಯದೊಳಗೆ ಅವನ ಹುಟ್ಟುವಿಕೆ ಜೊತೆ ಜೊತೆಗೆ ಒಂದು ಹುಟ್ಟಿರುತ್ತದೆ. ನಾವೆಲ್ಲರ ಜನ್ಮಿಸುವ ಜೊತೆಗೇನೆ ಒಂದು, ನಮ್ಮ ಜೊತೆನೆ ಒಂದು ಇರುತ್ತದೆ, ಅದು ಸಹಜ. ಏನ್ರಿ ಹಾಗಂದ್ರೆ, ಯಥಾ ಪಕ್ಷ್ಯಾದೀನಾಂ ಆಕಾಶ ಗಮನಾದಿ ಲಕ್ಷಣ. ಪಕ್ಷಿ ಹುಟ್ಕೊಂಡ ಆಮೇಲೆ ಹಾರ್ಲಿಕ್ಕೆ ಯಾಕೆ ಮಷಿನ್ ಯಾರು ತಂದಿಟ್ರು? ಕೋತ್ ಹಿಟ್ಕೊಂತ ಅದನ್ನ ಬ್ಯಾಲೆನ್ಸ್ ಮಾಡಂತ ಯಾರು ಕಲಿಸ್ಕೊಟ್ರು ನೋಡಿ? ಎಷ್ಟು ತನ್ನ ಒಂದು ಬಾಲ ಇಟ್ಕೊಂಡು ಅದು ಏನ್ ತಾನು ಕುಣಿತದ, ಎಲ್ಲಾರು ಕುಣಿಸ್ತದೆ, ಯಾ ಪರಿ ಕುಣಿಸ್ತದೆ. ಅದನ್ನ ನೋಡ್ಕೋತ್ ಕುಡಿದ ಒಂದ್ ಚಂದ. ಹೆಂಗ್ ಟೈಮ್ ಪಾಸ್ ಮಾಡ್ತಾರೆ ಅಂದ್ರೆ ಗೊತ್ತಾಗ್ತದೆ ನಿಮಗೆ, ಮಸ್ತ್ ಟೈಮ್ ಪಾಸ್ ಮಾಡ್ತಾರೆ. ಅದ್ರದ ಮರಿ ನೋಡ್ರಿ, ಅದ್ರದ ಮರಿ ಇದು, ಇದ್ರದ ಮರಿ ಇದು, ಸರಿ ಆಗ್ತದೆ. ಇನ್ ಹೆಸರು ಒಂದು ಇಟ್ಬಿಡ್ಬೇಕು ಅವಕ್ಕೆ ಕೂತಿಗಳಿಗೆ. ಹೌದಲ್ಲ, ನಾವೆಲ್ಲ ಉಪನಿಷತ್ತು ಹೇಳ್ತೇವೆ ಇಂಥ ಋಷಿಗಳ ಮಗನ ಮಗನ ಮಗ ಅಂದ್ರೆ ಹಂಗೆ ಕೋತಿಯ ಮಗನ ಮಗನ. ಎಷ್ಟು ಸಹಜ ನೋಡ್ರಿ, ಅದು ಆ ತಂತಿ ಮೇಲೆ ನಡೀತಲ್ಲ, ಮನ್ ಯಾರೋ ಹೇಳಿದ್ರು ತಂತಿ ಮೇಲೆ ನಡೀತಂತ, ಒಂದ್ ಬಾಲದಿಂದ ಅಷ್ಟು ಬ್ಯಾಲೆನ್ಸ್ ಮಾಡ್ತು ನೋಡ್ರಿ. ಒಂದು ಬಾಲ ಮನುಷ್ಯ ಅದಕ್ಕಿಂತ ಬಲವಾದದ್ದು, ಅದಕ್ಕಿಂತ ಉದ್ದವಾದದ್ದು ಬಾಲ ಹಚ್ಚಿಕೊಂಡ್ರು ಬ್ಯಾಲೆನ್ಸ್ ಮಾಡ್ಲಿಕ್ಕಾಗುದು. ಇವನು ಸಹಜತೆನೆ ಬೇರೆ, ಕೋತಿಯ ಸಹಜತೆನೆ ಬೇರೆ, ಪಕ್ಷಿಯ ಸಹಜತೆನೆ ಬೇರೆ. ಇವೆಲ್ಲ ಏನ್ ತೋರಿಸ್ತವೆ? ಪಕ್ಷ್ಯಾದೀನಾಂ ಆಕಾಶ ಗಮನಾದಿ ಲಕ್ಷಣ ಸಹಜ ಸಹೈವ ಜಾತ, ಜೊತೆ ಜೊತೆಗೇನೆ ತಂದು ಹುಟ್ಟಿಕೊಂಡದ್ದು. ಸಾಧಿಸಿದ್ದಲ್ಲ ಮನುಷ್ಯ, ಸಾಧಿಸಬೇಕು. ಹಗ್ಗದ ಮೇಲೆ ನಡೆಯೋದನ್ನ ಸಾಧಿಸ್ಲಿಕ್ಕೆ, ಹಗ್ಗದ ಮೇಲೆ ನಡೆಯೋದನ್ನ ಕೋತಿ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಪ್ಯಾರಾಚೂಟ್ ಸಾಧಿಸ್ಬೇಕಾಗ್ತದೆ. ಪಕ್ಷಿ ಪ್ಯಾರಾಚೂಟ್ ಅವಶ್ಯಕತೆ ಇಲ್ಲ, ಹೌದಲ್ಲ? ಯಾಕೆ? ಅದು ಸಹಜ. ಮನುಷ್ಯನ ಸಾಧಿಸ್ಬೇಕಾದ ಈಜು ಮೀನುಗಳಿಗೆ ಸಹಜ, ಮೀನುಗಳಿಗೆ ಸಹಜ. ಆದ್ರೆ ನಮಗೆ ಸ್ವಿಮ್ಮಿಂಗ್ ಪೂಲ್, ಸ್ವಿಮ್ಮಿಂಗ್ ಕ್ಲಾಸ್, ಸ್ವಿಮ್ಮಿಂಗ್ ಕ್ಲಾಸ್ ಹೋಗ್ಬ. ಇನ್ನ ನಾಲ್ಕನೇದ್ದು ತಥಾ ಅನ್ಯಾಪಿ ಯಾ ಕಾಚಿತ್ ಅಕೃತ ಕೇನಚಿತ್ ನ ಕೃತ. ನಾಲ್ಕನೇದ್ದು ಯಾವುದು ಅಂದ್ರೆ ಅಕೃತ. ಈ ಯಾರಿಂದಲೂ ಕೇನಚಿತ್ ಯಾರಿಂದಲೂ ಏನೂ ಮಾಡಲ್ಪಟ್ಟಿಲ್ಲ ಆದ್ರೂ ಇರುತ್ತೆ. ಯಾರಿಂದಲೂ ಏನೂ ಮಾಡಲ್ಪಟ್ಟಿಲ್ಲ. ಯಥಾ ಯಾವ ಪ್ರಕಾರ? ಯಥಾ ಅಪಾಂ ನಿಮ್ನ ದೇಶ ಗಮನಾದಿ ಲಕ್ಷಣ. ಇದು ಭಾರಿ ಚಂದ. ಜಲ ನೀರು ನಿಮ್ನ ಪ್ರದೇಶದಲ್ಲೇ ಹೋಗ್ತದೆ. ಹಾ, ತಗ್ಗು. ನಿಮ್ನ ಅಂದ್ರೆ ತಗ್ಗು, ಕೆಳಮಟ್ಟದ. ಯಾರ ಮಾಡಿದ್ರ? ಸಹಜ ಪ್ರಕೃತಿ, ಹೌದಾ? ಯಥಾ ಅಪಾಂ ಯಾವ ಪ್ರಕಾರ ನೀರು ನಿಮ್ನ ದೇಶ ಗಮನಾದಿ ಲಕ್ಷಣ, ಕೆಳಮಟ್ಟದ ಪ್ರದೇಶದಲ್ಲಿ ಹೋಗ್ತಾ ಇರ್ತದೆ. ಇಲ್ಲಿ ಕಾವೇರಿ ಹೋಗ್ತಾ ಬರ್ತಾಳೆ, ಆನಂತರ ಎಲ್ಲೋ ಎಷ್ಟೋ ದೂರದ ಕಿಲೋಮೀಟರ್ ನಂತರ ಅಲ್ಲಿ ಅವಳು ಏರಿರ್ತಾಳೆ. ಅದೆಲ್ಲ ಕನೆಕ್ಷನ್ ಇರ್ತದೆ, ಆದ್ರೆ ಮಧ್ಯೆ ಇಷ್ಟು ಪ್ರದೇಶದಲ್ಲಿ ಅವಳು ಎಲ್ಲೂ ಇರೋದಿಲ್ಲ. ತನ್ನ ದಾರಿಯನ್ನು ತಾನು ಹುಡುಕೊಂಡು ಹೋಗಿ ಹೋಗಿ ಹೋಗಿ ಹೋಗಿ ಅಲ್ಲಿ ಯಾವುದೋ ಸಣ್ಣ ಕೆರೆಯೋ ಸಣ್ಣ ಸಣ್ಣ ಒಂದು ಭಾಗವನ್ನು ಅಲ್ಲಿ ಮೇಲೆ ಎದುರಿಸುವ, ಮಧ್ಯದಲ್ಲ ಗ್ಯಾಪ್, ಹೌದಾ? ಹಾಗಾದ್ರೆ ಇದಕ್ಕಿಂತ ಆ ಪ್ರದೇಶ ಏನಾಗಬೇಕಾಯ್ತು? ನಿಮ್ಮನ. ಈ ಪ್ರದೇಶಕ್ಕಿಂತ ಆ ಪ್ರದೇಶ ಲೋ ಲೋ ಲೋ ಲೋ ಲೆವೆಲ್, ಲೋ ಲೆವೆಲ್. ಅಲ್ಲಿ ಹೋಗಿ ಅಲ್ಲಿ ಪ್ರಕಟ. ಇಷ್ಟು ದೊಡ್ಡ ಡ್ಯಾಮ್ ಕಟ್ಟಿದ್ರು ಕಾವೇರಿ, ತಲಕಾವೇರಿಗಿಂತ ಲೋನೇ, ತಲಕಾವೇರಿಗಿಂತ ಮೇಲಂತೂ, ತಲಕಾವೇರಿಗಿಂತ ಮೇಲಂತೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಸಲ ಹೀಗಾಗ್ತದೆ, ನಿಮ್ಮ ಪೈಪ್ ಲೈನ್ ರಿವರ್ಸ್ ಹೊಡ್ಬಿಡ್ತಾವ, ನಿಮ್ಗೆ ಗೊತ್ತೇ ತಾಳೋದಿಲ್ಲ ಯಾಕೆ ರಿವರ್ಸ್ ಹೊಡಿತು ಅಂತೇಳಿ, ಪ್ರೆಷರ್ ಹಂಗೆ ಜಾಸ್ತಿ ಆಗಿರ್ತದೆ. ಸೊ ಈ ನೀರು ನಿಮ್ಮ ಪ್ರದೇಶದಲ್ಲಿ ಹರಿದುಕೊಂಡು ಪ್ರವಹಿಸಿಕೊಂಡು ಹೋಗೋದೇನಿದೆಯೋ ಇದು ಅಕೃತ, ಯಾರು ಮಾಡಿದ್ದಲ್ಲ. ಇವು ನಾಲ್ಕು ಕೂಡ ಹಾಗೆ, ಅದನ್ನ ಮುಂದೆ ವಿವರಿಸ್ತಾರೆ ನೋಡ್ರಿ. ಅನ್ಯ ಯಥಾ ಅಪ ನಿಮ್ನ ದೇಶ ಗಮನಾದಿ ಲಕ್ಷಣ, ಅನ್ಯಾಪಿ ಯಾ ಕಾಚಿತ್ ಸ್ವಭಾವಂ ನ ಜಹಾತಿ ಸಾ ಸರ್ವಾ ಪ್ರಕೃತಿ ಇತಿ ವಿಜ್ಞೇಯ. ಕಮಹಕರಲ್ಲಿ ಅನ್ಯಾಪಿ ಯಾ ಕಾಚಿತ್ ಸ್ವಭಾವಂ ನ ಜಹಾತಿ. ಇನ್ನೇನಾದ್ರೆ ನಿಮ್ಮ ಅನುಭವದಲ್ಲಿ ಇದ್ದದ್ದಾದ್ರೆ, ನಾವು ಈ ನಾಲ್ಕು ಪ್ರಾಕೃತಿಯ ಉದಾಹರಣೆಗಳನ್ನು ಕೊಟ್ಟಿದ್ದೀವಿ, ಇನ್ನೇನಾದರೂ ನಿಮ್ಮ ಅನುಭವದಲ್ಲಿ ಇದ್ದದ್ದಾದರೆ ಏನದು ಅನುಭವ? ಕಾಚಿತ್ ಸ್ವಭಾವಂ ನ ಜಹಾತಿ, ಅದು ಯಾವುದೋ ಒಂದು ತನ್ನ ಸ್ವಭಾವವನ್ನು ಬದಲಿಸಿಕೊಳ್ಳುವುದಿಲ್ಲ. ಸಿದ್ಧಿ ಸಂಸಿದ್ಧಿ ಕಾರಣವಾಗಿಯೋ ಅಥವಾ ಸಹಜವಾಗಿಯೋ ಅಥವಾ ಆಕೃತವಾಗಿಯೋ ಅದು ತನ್ನ ಪ್ರಕೃತಿಯನ್ನ ಬದಲಿಸಿಕೊಳ್ಳುವುದಿಲ್ಲ ಅನ್ನುವಂಥದ್ದೇನಾದ್ರೂ ನೀವು ಅನ್ನುವುದನ್ನು ಕಂಡು ಬಂದಿದ್ದಾದರೆ ಅದಷ್ಟನ್ನು ಏನೆಂದು ಕರೆಯುತ್ತಾರೆ? ಪ್ರಕೃತಿ ಎಂದೇ ಕರೆಯುತ್ತಾರೆ. ಅದು ಬದಲಾಗಬಾರದು. ಯಾರಿಂದಲೋ ಉಂಟಾದ ನಂತರ ಬದಲಾಗಬಾರದು. ತಾನಾಗೆ ಹುಟ್ಟುವ ಜೊತೆಗೆ ಬದಲಾಗಬಾರದು. ತಾನಾಗೆ ಮಾಡಿಕೊಂಡದ್ರಿಂದ ಬದಲಾಗಬಾರದು. ತನ್ನ ಸಹಜತೆಯಿಂದ ಬದಲಾಗಬಾರದು. ಹೀಗೆ ಬದಲಾಗದೇ ಇರುವಂತಹ ತತ್ವ ಯಾವುದಾದ್ರೂ ನೀವು ಕಂಡು ಬಂದಿದ್ದಾದ್ರೆ ಅದನ್ನ ಏನಂತ ಕರೆಯೋಣ? ಪ್ರಕೃತಿ. ಲೌಕಿಕೇಶು ಅದನ್ನು ಹೇಳ್ತಾರೆ ಪ್ರಕೃತಿ. ಆಯ್ತಾ? ಇತಿ ವಿಜ್ಞೇಯ ಲೋಕೆ. ಈಗ ಮುಂದೆ ಚಂದದೆ ಲೋಕೆ ಮಿಥ್ಯಾಕಲ್ಪಿತೇಷು ಲೌಕಿಕೇಷು ಅಪಿ ವಸ್ತುಷು ಪ್ರಕೃತಿ ನ ಅನ್ಯಥಾ ಭವತಿ. ನೋಡಪ್ಪ, ಲೋಕದಲ್ಲಿ ಇನ್ನಂತ ಒಂದು ಇಷ್ಟ ತಗ್ಗ ಹೇಳಿದ್ಯಾ, ಲೋಕದಲ್ಲಿ ಇನ್ನೊಂಥರ ವಿಷಯ ಇದೆ. ಸಾಮಾನ್ಯ ಜೀವನದಲ್ಲಿ ಒಂಥರ ವಿಷಯ ಇದೆ. ಏನು ವಿಷಯ ಅಂತಂದ್ರೆ ಮಿಥ್ಯಾಕಲ್ಪಿತೇಶು, ಯಾವುದು ಕಲ್ಪಿತವಾದದ್ದು ಮಿಥ್ಯಾ ಎಂದು ಅನಿಸಲ್ಪಟ್ಟಿದ್ದು, ಲೌಕಿಕೇಶು ಅಪಿ ಅದು ಲೋಕದ ವ್ಯವಹಾರವಾಗಿದ್ದರೂ ಕೂಡ ಅಲ್ಲಿಯೂ ಕೂಡ ಬದಲಾಗುವುದು ಕಂಡುಬರುವುದಿಲ್ಲ. ವಸ್ತುಷು ಪ್ರಕೃತಿ ನ ಅನ್ಯತಾ ಭವತಿ. ಲೌಕಿಕ ವ್ಯಾವಹಾರಿಕ ವಸ್ತುಗಳನ್ನು ಆರೋಪಿತ ವಸ್ತುಗಳಾಗಿದ್ದರೂ ಕೂಡ ಅವು ಬದಲಾಗುವುದು ಕಂಡುಬರುವುದಿಲ್ಲ. ಉದಾಹರಣೆಗೆ ಘಟ, ಆರೋಪಿತ ಘಟ, ಇರುವುದು ಮಣ್ಣು ಮಾತ್ರ, ಆರೋಪಿತ ಘಟ, ಇದು ವ್ಯಾವಹಾರಿಕ. ಏನಾಯ್ತೀಗ, ಪಾರಮಾರ್ಥಿಕವಾಗಿದ್ದು ಮಣ್ಣು, ವ್ಯಾವಹಾರಿಕವಾಗಿದ್ದು ಘಟ. ನಿನ್ನೆ ಮಾತ್ರ ಘಟವೋ, ಇವತ್ತು ಘಟವೋ, ನಾಳೆಯೂ ಘಟವೋ, ಯಾವತ್ತಿಗೂ ಘಟ. ಆ ಘಟ ಆರೋಪಿತವಾಗಿದ್ದರೂ ಕೂಡ ಅದು ತನ್ನ ಸಹಜತೆಯನ್ನ ಬದಲಿಸಿಕೊಳ್ಳುವುದು. ಆತ್ಮ ಜನ್ಮದಿಂದ ಕೂಡಿದವನ ಏನ ಜನ್ಮರಹಿತನ? ಹೌದಾ? ಆದರೂ ಅವನಿಗೆ ಹುಟ್ಟನ್ನ ಮತ್ತು ಸಾವನ್ನ ನಾವು ಆರೋಪಿತ ಮಾಡಿದಿಲ್ಲ. ಅದು ನನ್ನ ಹುಟ್ಟು ಸಾವು, ನಿಮ್ಮ ಹುಟ್ಟು ಸಾವು, ಅವನ ಹುಟ್ಟು ಸಾವು, ಅವಳ ಹುಟ್ಟು ಸಾವು ಇವುಗಳಿಗಿಂತ ಬೇರೆ ಇದೆಯಾ? ಪಕ್ಷಿಯ ಹುಟ್ಟು ಸಾವು, ಪ್ರಾಣಿಯ ಹುಟ್ಟು ಸಾವು ಬೇರೆ ಇದೆಯಾ? ಎಲ್ಲ ಜೀವರಾಶಿಗಳ ಹುಟ್ಟು ಸಾವು ಮಿಥ್ಯ ಆಗಿದ್ದರೂ ಕೂಡ, ಅರ್ಥ ಮಾಡಿಕೊಡ್ರಿ, ಮಿಥ್ಯ ಆಗಿದ್ದರೂ ಕೂಡ ನಾವು ಹುಟ್ಟು ಸಾವುಗಳನ್ನೇನು ಆರೋಪಿತ ಮಾಡಿದ್ದೀವಿ, ಇವು ಸ್ವಾಭಾವಿಕ. ಹುಟ್ಟರಹಿತರಾಗಿದ್ದರೂ ಕೂಡ ಮೊದಲನೇದ್ದು ಮಿಸ್ಟೇಕು, ಹುಟ್ಟನ್ನು ಅಂದುಕೊಂಡದ್ದು ಆರೋಪಿತ. ಈ ಮಿಸ್ಟೇಕಿನೊಳಗೆ ನಾವೆಲ್ಲರೂ ಹುಟ್ಟುತ್ತಾ ಇರೋದೇ, ಸಾಯ್ತಾ ಇರೋದೇ ಸ್ವಾಭಾವಿಕ. ಹಿಂಗೇ ಹುಡ್ತಾ ಇರೋದು, ಸಾಯ್ತಾ ಇರೋದು ಸ್ವಾಭಾವಿಕ. ಇವೇ ಬಂಡವಾಳ ಪುರಾಣಗಳನ್ನ ಬರೀಲಿಕ್ಕೆ, ಗರುಡ ಪುರಾಣ ಬರೀಲಿಕ್ಕೆ, ಎಲ್ಲಾ ಪುರಾಣಗಳ ರಚನೆ ಆಗಲಿ ಬಂಡವಾಳ ಇದ್ದಂಗೆ, ಇವೆಲ್ಲ ಈ ಬಂಡವಾಳ ಇಟ್ಕೊಂಡು ಬರೀತ. ಆಕರ್ಷಣೀಯವಾಗಿ ಕಥಾಭಾಗ, ಇಂಟ್ರೆಸ್ಟಿಂಗ್ ಆಗಿ, ಕ್ಯೂರಿಯಾಸಿಟಿ ಆಗಿ, ನಾಳೇನಪ್ಪ ನಾಳೇನಪ್ಪ ಮುಂದೇನಪ್ಪ ಮುಂದೇನಪ್ಪ. ಇವನ್ ಕಥಾಕಾರರು ಕೂಡ ನೂರಾರು ಸಲ ಕಥೆ ಹೇಳಿರ್ತಾರೆ, ಆದ್ರೂ ನೂರ ಒಂದನೇ ಸಲ ಹೇಳ್ಬೇಕಾದ್ರೆ ಅವರಿಗೂ ಕೂಡ ಕ್ಯೂರಿಯಾಸಿಟಿ ಇರ್ತದೆ, ಹೇಳಲಿಕ್ಕೂ ಕ್ಯೂರಿಯಾಸಿಟಿ ಇರ್ತದೆ. ಸೊ ಅವ್ರು ಹೇಳ್ತಾರೆ ಲೋಕೆ ಮಿಥ್ಯಾಕಲ್ಪಿತೇಶು ಲೌಕಿಕೇಶು ಅಪಿ. ಅದು ಲೌಕಿಕವಾಗಿದ್ರೂ ಚಿಂತೆ ಇಲ್ಲ, ಕಲ್ಪಿತವಾಗಿದ್ರೂ ಚಿಂತೆ ಇಲ್ಲ, ಮಿಥ್ಯ ಆಗಿದ್ರೂ ಚಿಂತೆ ಇಲ್ಲ, ಅಲ್ಲಿ ಕೂಡ ನಾವು ಕಾಣ್ತೀವಿ ಪ್ರಕೃತಿ ಹೀನ ಅನ್ಯತಾ ಭವತಿ. ಪ್ರಕೃತಿಯು ಮತ್ತಿನ್ನೇನು ಆಗುವುದಿಲ್ಲ, ಸಹಜವೂ ಹಾಗೆ ಇರ್ತದೆ. ಘಟ ಇದು ಪ್ರಕೃತಿ, ಹಾಗೆ ಅದನ್ನ ಇಲ್ಲ, ನಿನ್ನೆ ಇವತ್ತು ನಾಳೆ ಹಾಗೆ ಇರ್ತದೆ. ಕಿಮುತ ಅಜಸ್ವಭಾವೇಶು ಪರಮಾರ್ಥ ವಸ್ತುಷು ಅಮೃತತ್ವ ಲಕ್ಷಣಾಃ ಪ್ರಕೃತಿ ನ ಅನ್ಯಥಾ ಭವತಿ ಇತಿ. ಇನ್ನೇನು ಹೇಳೋದು, ಇನ್ನು ಎಂತ ಹೇಳ, ಕಿಮುತ ಯಾವ ಪಾರಮಾರ್ಥಿಕ ವಸ್ತು ಸ್ವಭಾವದಿಂದಲೇ ಅಮೃತವಾಗಿದೆಯೋ ಅದು ಅಮೃತವಾದದ್ದು. ಅನ್ಯಥಾ ಪ್ರಕೃತಿ ಭವತಿ ಇತಿ ಲಕ್ಷಣ. ಏನು ಅನ್ಯಥಾ, ಹುಟ್ಟುರಹಿತವಾದ ಆತ್ಮ ಅನ್ಯಥಾ ಭವತಿ ಅಂದ್ರೆ ಏನಾಗಿದೀಗ, ಹುಟ್ಟು ಸಹಿತ ಮರಣ ಸಹಿತ ಆತ್ಮ ಹುಟ್ಟುರಹಿತನಾಗಿದ್ದರೂ ಕೂಡ ಆತ್ಮನನ್ನ ಹುಟ್ಟು ಸಹಿತ ಮತ್ತು ಮರಣ ಸಹಿತ ಅಂತ ನಾವು ನೋಡ್ತೇವೋ ಇಲ್ಲೋ? ನಮ್ಮನ್ನ ನಾವು ಹುಟ್ಟುತ್ತೇವಿ ಸಾಯ್ತೇವೆ ನೋಡ್ಕೋತೇವಲ್ಲ. ದಿಸ್ ಆಲ್ ವಾಟ್ ಇಟ್ ಇಸ್, ಇದು ಆರೋಪಿತ. ಅವೆಲ್ಲವೂ ಹೇಗೆ ಸತ್ಯವೋ ಹಾಗೆ ಇದು ಕೂಡ ಸತ್ಯ. ನಿತ್ಯದಲ್ಲಿ ಎಲ್ಲವೂ ಸತ್ಯ. ಎಚ್ಚರವಾದಾಗ ಯಾವೂ ಇಲ್ಲ. ಓಕೆ, ಸಾಂಸಿದ್ಧಿಕಿ ನಾಲ್ಕು, ಸಾಂಸಿದ್ಧಿಕಿ ಸ್ವಾಭಾವಿಕಿ ಸಹಜ ಅಕೃತ, ನಾಲ್ಕು ಪ್ರಕೃತಿಯ ಲಕ್ಷಣಗಳಿಂದ ಕೂಡಿವೆ. ಸ್ವಾಭಾವಿಕದ ಲಕ್ಷಣ ಬೇರೆ, ಅಕೃತದ ಲಕ್ಷಣ ಬೇರೆ. ಕೃತ ಅಕೃತ ಅದು ಸ್ವಾಭಾವಿಕ. ಶಬ್ದಗಳ ದೃಷ್ಟಿಕೋನಮ್ಮ, ಈಗ ನಿಮ್ನ ಪ್ರದೇಶದಲ್ಲಿ ನೀರು ಹರಿಯುವುದಕ್ಕೆ ಯಾರು ಪ್ರಯತ್ನಿಸಿದರು? ಅದಕ್ಕೆ ನಾಲ್ಕು ಸೇರಿ ನಾವು ಹೇಳಬಿಟ್ಟಲ್ಲ ಪ್ರಕೃತಿ ಅಂತೇಳಿ. ಯಾವ್ದು ಪಡ್ಕೊಂಡಾರೋ, ಯಾವಾಗ ಪಡ್ಕೊಂಡಾರೋ, ಏನ್ ಪಡ್ಕೊಂಡಾರೋ ಅವ್ರಿಗೆ ಗೊತ್ತು, ಅವ್ರ ಪವಾಡ್ಗ ಹೇಳಿದವ್ರಿಗೆ ಗೊತ್ತು. ಏನಿವಿ ನಾಲ್ಕು ಸೇರಿಸಿ ಒಟ್ಟು ಪ್ರಕೃತಿ ಅಂತ ಹೇಳ್ಬಿಟ್ರು. ಕೃತ ಶಬ್ದ ಹಿಡ್ಕೊಳ್ರಿ, ಕೃತ ಅದಕ್ಕೆ ನಾ ಆವಾಗ ಹೇಳಿರ್ತೀನಿ, ನೀವು ಕೇಳಿಸ್ಕೊತಾ ಇಲ್ಲ. ಆ ಕೃತ ಶಬ್ದ ಹಿಡ್ಕೊಂಡ್ರೆ ಅವ ಕರ್ಮ, ಕರ್ಮಧಾರ. ಅವಾಗ ಹರಿಯುವಿಕೆ ಅನ್ನುವಂಥದ್ದು ಒಂದು ಕ್ರಿಯಾ. ಇದು ಕೃತವೋ ಅಕೃತವೋ ಅಂತ ಪ್ರಶ್ನೆ. ಅಕೃತ ಅದು ಪ್ರಕೃತಿನೇ, ಇದು ಪ್ರಕೃತಿನೇ, ಎಲ್ಲ ಪ್ರಕೃತಿನೇ, ಎಲ್ಲ ಸಹಜವೇ. ಒಂದು ಕ್ರಿಯಾಧಾರಿತ ಸಹಜ, ಒಂದು ಕ್ರಿಯಾರಹಿತವಾದ ಸಹಜತೆ. ಹೌದಾ? ಹಂಗೆ ನಾಲ್ಕು ಕೂಡ ನೀವು ಹಾಗೆ ವಿಚಾರ ಮಾಡಿದ್ದಾದ್ರೆ ನಾಲ್ಕರಲ್ಲಿಯೂ ಕೂಡ ಈ ಒಂದು ಸಮಸ್ಯೆ ಇದ್ದೇ ಇದೆ. ಎಕ್ಸೆಪ್ಟ್ ಫಸ್ಟ್ ಒನ್. ಫಸ್ಟ್ ಒನ್ ಮಾತ್ರ ಅವನು ಯೋಗ ಸಾಧನ ಮಾಡಿ ಸಿದ್ಧಿ ಪಡ್ಕೊಂತ ಗೊತ್ತಾಯ್ತಾ. ಸೆಕೆಂಡ್ ಅನ್ನು ಅದು ಸಹಜ, ಮೂರನೇದ್ದು ಅದು ಸಹಜ, ಅಕೃತ ಅದು ಸಹಜ. ಲಕ್ಷಣಗಳು ಬೇರೆ. ಓಕೆ, ನಾವು 226 ಕಿಂ ವಿಷಯ ಪುನಃ ಸಾ ಪ್ರಕೃತಿ ಯಸ್ಯ ಅನ್ಯಥಾ ಭಾವಃ ವಾದಿಭಿಃ ಕಲ್ಪ್ಯತೆ. ಈಗ ಈ ಪ್ರತಿಪಕ್ಷಿಗಳು ವಾದಿಗಳು ಅವರು ಅನ್ಯಥಾಭಾವ ಕಲ್ಪ್ಯತೆ ಅವರು ಕಲ್ಪಿಸ್ಕೊಂಡಾರೆ. ಏನು ಕಲ್ಪಿಸ್ಕೊಂಡಾರೆ? ಸಹಜವಾದ ಆತ್ಮನಿಗೆ ಇನ್ನೊಂದು ಯಾವುದೋ ಭಾವ ಇದೆ ಅಂತ ಕಲ್ಪಿಸ್ಕೊಂಡಾರೆ. ಅವರು ಕಲ್ಪಿಸಿರುವಂತಹ ವಿಷಯದಲ್ಲಿ ಕೋ ದೋಷ ಇತಿ, ಏನು ದೋಷ ಇರಬಹುದು ಅನ್ನೋದನ್ನು ಜಿಜ್ಞಾಸೆ ಮಾಡ್ತಾರೆ. ಸಹಜವಾಗಿ ಜನ್ಮರಹಿತವಾದಂತಹ ಆತ್ಮ, ಜಾತಿರಹಿತವಾದಂತಹ ಆತ್ಮ, ಇಂತಹ ಆತ್ಮನಲ್ಲಿ ಅವರು ಈಗ ಭಾವಿಸಿದ್ದಾರೆ, ಆಕ್ಸೆಪ್ಟ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಹೇಳ್ರಿ? ಜಾಯತೆ ಅಸ್ಥಿ ವರ್ಧತೆ ವಿಪರಿಣ ಅಪಕ್ಷೀಯತೆ ವಿನಶ್ಯತಿ, ವಿಕಾರಗಳನ್ನ. ಆಮೇಲೆ ಏನ್ ಮಾಡಿದ್ದಾರೆ? ಕರ್ತೃತ್ವ ಭೋಕ್ತೃತ್ವಾದಿಗಳನ್ನ, ಆನಂತರ ವಾಸನಾ ಇಚ್ಛಾ ಇತ್ಯಾದಿಗಳ ಸಂಸರ್ಗ, ವಾಸನಾದಿಗಳ ಸಂಸರ್ಗ ಕಲ್ಪಿಸಿಕೊಂಡಾರೆ. ಇವಷ್ಟು ಯಾರಲ್ಲಿ? ಆತ್ಮನಲ್ಲಿ. ಅದನ್ನು ಪ್ರಶ್ನೆ ಮಾಡ್ತಾರೆ, ಕಲ್ಪನಾಯಾಂ ವಾ ಕೋ ದೋಷ ಇತಿ. ಹಾಗೇನು ವಾದಿಗಳು ಕಲ್ಪಿಸಿದ್ದಾರೆ, ಕಲ್ಪಿಸಲು ಬಿಡಿ, ನಾವು ಅವ್ರಿಗೆ ಹ್ಞೂ ಅಂದ್ಬಿಟ್ರಾಯ್ತು. ಕೋ ದೋಷ, ಅದರಲ್ಲಿ ಏನ್ ದೋಷದ ಅನ್ನೋದು ಕೇಳಿದ್ದಾದ್ರೆ ಹೇಳ್ತಾರೆ, ಜರಾ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತಃ. ಜರಾ ಮರಣ ಮಿಚ್ಛಂತಃ ಚವಂತೆ ತನ್ಮನಿಷ ಮನೀಷಯ. ಜರಾ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತಃ. ಜರಾ ಮರಣ ಮಿಚ್ಛಂತಃ ಚವಂತೆ ತನ್ಮನೀಷಯ. ಎಲ್ಲಾ ಸರ್ವೇ ಧರ್ಮಾಃ ಆತ್ಮರು ಅಂತ ಇವರೆಲ್ಲ ಉಪಯೋಗ ಮಾಡಿದ್ದಾರೆ. ಸರ್ವೇ ಧರ್ಮಾಃ ಆತ್ಮರು ಅಂತ, ಎಲ್ಲ ಆತ್ಮರು ಸ್ವಭಾವತಃ ಜರಾ ಮರಣ ನಿರ್ಮುಕ್ತಃ, ಹುಟ್ಟು ಸಾವುಗಳಿಂದ ರಹಿತರಾಗಿದ್ದಾರೆ ಎಲ್ಲ ಆತ್ಮರು. ಜಸ್ಟ್ ಫಾರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಇಮ್ಮಿಡಿಯೇಟ್ ಪ್ರಶ್ನೆ, ಹಾಗಾದ್ರೆ ಸ್ವಾಮೀಜಿ ಆತ್ಮರು ಎಷ್ಟಿದಾವ ಅಂತ ಹೇಳ್ತೀರಿ ನೀವು? ಅವ್ರು 42,000 ಇವೆ ಅಂತ ಹೇಳ್ರೆ ನೀವು ನೀವೆಷ್ಟು ಹೇಳ್ತೀರಿ ಅಪ್ಪ? ಜಸ್ಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಎಲ್ಲ 30 ಎಲ್ಲ ಘಟಗಳಲ್ಲಿಯೂ ಆಕಾಶ ಇದೆ. ಹಾಗಾದ್ರೆ ಎಷ್ಟು ಆಕಾಶಗಳಿವೆ? ಎಷ್ಟು ಘಟಗಳು ಅಷ್ಟು ಆಕಾಶ ಇಲ್ಲ. ಹಾಗೆ ಇಲ್ಲಿ ಕೂಡ ಇರುವ ಆತ್ಮನು ಒಬ್ಬನೇ, ಅವನು ಒಬ್ಬನೇ ಆತ್ಮನು. ಏನಾಗ್ಬಿಡ್ತಾನೆ? ಜರಾ ಮರಣ ನಿರ್ಮುಕ್ತ, ಅವನು ಮುಪ್ಪು ಸಾವುಗಳಿಂದ ರಹಿತನಾಗಿದ್ದಾನೆ. ಇದು ಅವನ ಸಹಜತೆ. ಅವನಲ್ಲಿ ಜರಾ ಮರಣ ಇಚ್ಛಂತಹ, ಅವನಲ್ಲಿ ಇವ್ರೇನ್ ಮಾಡಿದ್ದಾರೆ? ಪ್ರಕೃತಿ ದತ್ತವಾಗಿ ಹಿಡ್ಕೊಂಡ್ಬಿಟ್ಟಾರೆ, ಕಂಡೀಷನ್ ಆಗಿ ಇಟ್ಕೊಂಡ್ಬಿಟ್ಟಾರೆ. ಇಷ್ಟು ಜನ್ಮ ಎತ್ತೀವಿ, ಇನ್ನು ಮುಂದೆ ಎಷ್ಟು ಎತ್ತೋ ಗೊತ್ತಿಲ್ಲ. ನಾವು ಇದೇ ಪ್ರಕಾರ ಜನ್ಮ ಮರಣ ಹೊಂತೀವಿ, ಮತ್ತು ಜನ್ಮ ಎತ್ತೀವಿ, ಮರಣ ಹೊಂತೀವಿ, ಜನ್ಮ ಎತ್ತೀವಿ, ಹಿಂಗೆ ಬರೋದು ಹೋಗೋದು ಮಾಡ್ತೇವೆ. ಇದ್ರೊಳಗಿರೋ ಮಜಾ ಇನ್ಯಾವುದು ಹೋಗುದು, ಬರೋದು ಹೋಗೋದು, ಬರೋದು ಹೋಗೋದು, ಬರೋದು ಹೋಗೋದು. ಜರಾಮರಣಂ ಇಚ್ಛಂತಹ, ಅವರು ಹುಟ್ಟು ಸಾವುಗಳನ್ನ ಮತ್ತು ಮುದಿ ವಯಸ್ಸನ್ನ ಮುಪ್ಪನ್ನ ಇಚ್ಛಂತಹ. ಏನಾಗ್ತದೆ ಬಯಸಿದ್ರೆ? ಬಯಸ್ಲಿ ಬಿಡಿ. ಅವ್ರು ಹೇಳ್ತಾರೆ, ಮನೀಷಯ ಚವಂತಿ. ಮನೀಷಯ ಚವಂತಿ, ಅವರ ಬುದ್ಧಿ, ಅವರ ವಿವೇಕ, ಅವರ ಡಿಸ್ಕ್ರೀಟಿವ್ ಕೆಪಾಸಿಟಿ, ಅದರಿಂದ ಜಾರಿ ಬೀಳ್ತಾರೆ. ಅಂದರೆ ಜೀನ್ಸ್ ಡೈಲ್ಯೂಟ್ ಹಾಕೋದು ಹೋಗ್ತಂಗೆ, ಜನ್ಮ ಜನ್ಮ ಜನ್ಮ ಜನ ಜನಕ್ಕೆ ಬುದ್ಧಿನೇ ಇಲ್ಲ ಅನ್ನೋ ಕಾಲ ಬಂದ್ಬಿಡ್ತಾರೆ. ಅವರೇ ಎಲ್ಲ ಪಾರ್ಲಿಮೆಂಟು ಮಧ್ಯಾಹ್ನ ಸೌಧ ಹೋಗಿ ಕೂತಿರ್ತಾರೆ. ಟ್ರೂ ರೀ, ಬುದ್ಧಿ ಚವಂತಿ. ಜಾರಿ ಬಿದ್ದಾರೆ ಬುದ್ಧಿ ಅಂತ ಅವರಿಗೆ. ಇನ್ನು ಈ ಸೆಕ್ಯುಲರ್ ಶಬ್ದದ ಒಳಗೆ ಸಿಕ್ಕಾಕೊಂಡವ್ರು, ಮತ್ತೆ ಇದು ಇಷ್ಟು ಫಾಲ್ಸ್ ಅದ ಇವರು ಸೆಕ್ಯುಲರಿಸಮ್, ಇಷ್ಟು ಆಭಾಸ ಅದ ಅದರೊಳಗೆ. ಹುಟ್ಟದೇ ಇದ್ದದ್ದು ಹುಟ್ಟದೆ ಅನ್ನೋದು ಎಷ್ಟು ಆಭಾಸವು, ಹಂಗೆ ಇವ್ರ ಸೆಕ್ಯುಲರ್ ಶಬ್ದ ಇಷ್ಟು ಆಭಾಸದ. ಈ ಜಗತ್ತಿನೊಳಗೆ ಯಾವುದಾದ್ರೂ ಒಂದು ಧರ್ಮ ರಿಯಲಿ ಸೆಕ್ಯುಲರ್ ಧರ್ಮ ಇದ್ದದ್ದಾದ್ರೂ ಹಿಂದೂ ಧರ್ಮ, ಒಂದು ಸೆಕ್ಯುಲರ್ ಹಿಂದೂ ಧರ್ಮದಲ್ಲಿ ಸಮಸ್ತ ಧರ್ಮಗಳ ಬಗ್ಗೆ ಇದ್ದಂತಹ ಸಹನೆ, ಅವಕಾಶವನ್ನು ಮಾಡಿಕೊಡೋದು, ಸಮಭಾವದಿಂದ ನೋಡೋದು ಇದ್ದಷ್ಟು ಬೇರೆ ನೀ ಯಾವ ಧರ್ಮದಲ್ಲಿ. ಆದ್ರೆ ಇವ್ರ ತಲೆಯಲ್ಲಿ ಯಾಕೆ ಹೋಗ್ತಾ ಇಲ್ಲ? ಜಾರಿ ಬಿದ್ಬಿಟ್ಟಾರ, ಜಾರಿ ಬಿದ್ದ್ರಿ. ವೆರಿ ಅನ್ಫಾರ್ಚುನೇಟ್. ಅವನ ಎಮ್ ಎಲ್ ಎ ಬಂದ ನನಗೆ, ಅವನ ಪ್ರಾಮಾಲ್ಯ ನಾನು ಇಳಿದು ಸ್ವಾಮಿ ತುಂಬಾ ಚೆನ್ನಾಗಿತ್ತು ಸ್ವಾಮಿ. ಆದ್ರೆ ಗ್ರೌಂಡ್ ರಿಯಾಲಿಟಿ ಪ್ರಾಕ್ಟಿಕಲ್ ಆಗ್ಬಾರ್ದು ಸ್ವಾಮಿ. ಯಾಕಾಗುತ್ತೆ, ಯಾಕಾಗುದಿಲ್ಲ? ನಾ ಕಮ್ಯುನಲ್ ಅಂತ ಪ್ಲಾನ್ ಮಾಡ್ಬಿಡ್ತಾರೆ. ವೈ ಶುಡ್ ನಾಟ್ ಬಿ ಅಂತ ನಾ ಕೇಳಿದೆ ಮುಂದಿನ ಪ್ರಶ್ನೆ. ವೈ ಶುಡ್ ನಾಟ್ ಬಿ ಕಮ್ಯುನಲ್? ಇಫ್ ದೇ ಕುಡ್ ಬಿ ಕಮ್ಯುನಲ್, ವೈ ಶುಡ್ ಯು ನಾಟ್? ಅಲ್ಲಿ ಬಿಡಿ. ಅಲ್ಲ, ವೋಟ್ ಮೈನಾರಿಟಿ ವೋಟ್ ಬ್ಯಾಂಕ್, ವೋಟ್ ಒಂದೇ, ಇನ್ನೊಂದು ಏನಿಲ್ಲ, ವೋಟ್ ಬ್ಯಾಂಕ್ ಒಂದೇ. ಮೈನಾರಿಟಿ ಅಂತ ಏನು ಮಾಡಿಟ್ಕೊಂಡರೆ ಅದೀಗ ಈ ಮಾತ್ರ ನನಗೆ ಬಹಳ ಹಿಡಿಸ್ತಿದ್ರು. ಏನಂದ್ರೆ, ತನ್ಮನೀಷಯ ಚವಂತೆ, ವಿವೇಕದಿಂದ ಜಾರಿ ಬೀಳುತ್ತಾರೆ. ಜರಾಮರಣ ನಿರ್ಮುಕ್ತಃ, ಜರಾಮರಣಾದಿ ಸರ್ವ ವಿಕ್ರಿಯಾ ವರ್ಜಿತಃ ಇತ್ಯರ್ಥಃ. ಯಾರು ಜರಾಮರಣದಿಂದ ಮುಕ್ತರಾದವರು? ಯಾರು ಸರ್ವೇ ಧರ್ಮ? ಯಾರವರು ಸರ್ವೇ ಧರ್ಮ? ಆತ್ಮ ಹೌದಾ? ಸರ್ವೇ ಧರ್ಮ ಅಂದ್ರೆ ಸರ್ವೇ ಆತ್ಮನಃ, ಎಲ್ಲ ಆತ್ಮರುಗಳು ಏನಾಗಿದ್ದಾರೆ, ಈ ಹುಟ್ಟು ಮುಪ್ಪು ಸಾವು ಇತ್ಯಾದಿಗಳಿಂದ ವರ್ಜಿತ. ನಿಜಾಂಶದಲ್ಲಿ ಸಮ್ಯಕ್ ದರ್ಶನದಲ್ಲಿ ಆತ್ಮ ಜರಾಮರಣ ನಿರ್ಮುಕ್ತ, ಇದು ಆತ್ಮನ ಸಹಜ ಧರ್ಮ. ಈ ಆತ್ಮನ ಈ ಸಹಜ ಧರ್ಮದಲ್ಲಿ ಅವರು ಆರೋಪಿಸಿಕೊಂಡಿದ್ದಾರೆ, ಏನನ್ನ ಆತ್ಮ ಹುಟ್ಟುತ್ತಾನೆ. ಹುಟ್ಟುತ್ತಾನೆ ಸಾಯ್ತಾನೆ ಅಂದ್ರೆ ಮಧ್ಯದ ನಾಲ್ಕು ವಿಕಾರನು ಸೇರಿಸ್ಕೋಬೇಕು. ಅಂದ್ರೆ ಎಲ್ಲ ವಿಕಾರಗಳನ್ನು ಹೊಂದ್ತಾನೆ ಅನ್ನುವುದಕ್ಕೆ ಸರ್ವೇ ಧರ್ಮಃ ಸರ್ವೇ ಆತ್ಮನಃ ಇತ್ಯೇತತ್ ಸ್ವಭಾವತಃ ಪ್ರಕೃತಿತಃ. ಯಾರಿಗೆ ಜರಾಮರಣಗಳು? ಆತ್ಮನಃ, ಆತ್ಮರುಗಳಿಗೆ. ಆತ್ಮರುಗಳಿರುವಂತಹ ಈ ಒಂದು ಏನು ಜರಾಮರಣಗಳಿವೆಯೋ, ಇದು ಸಾಂಸಿದ್ಧಿಕಿನೋ ಸ್ವಾಭಾವಿಕಿನೋ ಯಾವ ಅರ್ಥದಲ್ಲಿ ಬರ್ತದೆ? ಅವಿದ್ಯೆಯಿಂದಾಗಿ ಮಿಥ್ಯಾ ಆಗಿದ್ದರೂ ಕೂಡ ಅದನ್ನು ಸತ್ಯ ಅಂತ ಸ್ವೀಕಾರ ಮಾಡಿದ್ದಾರಲ್ವೋ, ಅದು ಸ್ವಾಭಾವಿಕ. ಅವರು ಕೊನೆಯ ಮಾತು ಭಾಷ್ಯದಲ್ಲಿ ಹೇಳಿದ್ದಾರೆ ನೋಡಿ, ಏನು ಅಂದ್ರೆ, ವಿಜ್ಞೆಯ ಲೋಕೆ ಮಿಥ್ಯಾ ಕಲ್ಪಿತೇಶು ಲೌಕಿಕೇಶು ಅಪಿ. ಮಿಥ್ಯಾದಲ್ಲಿ ಕೂಡ ಲೌಕಿಕವಾಗಿ ಕಲ್ಪಿತವಾಗಿದ್ದರೂ ಅದನ್ನು ಅವರು ಏನಂತ ಸ್ವೀಕಾರ ಮಾಡಿದ್ದಾರೆ? ಸತ್ಯ ಅಂತ ಸ್ವೀಕಾರ ಮಾಡಿದ್ದಾರೆ. ವಿಕಾರಗಳು ಇವೆ ಅಂತ ಸಿದ್ಧ ಮಾಡಿದ್ದಾರೆ. ವಿಕಾರವಿಲ್ಲದೆ ಇರುವ ಆತ್ಮನಿಗೆ ವಿಕಾರ ಇದೆ ಅನ್ನುವಂಥದ್ದು ಸಹಜತೆ. ಹಾಗೆ ಇಲ್ಲಿ ಯಾರು ಈ ಪ್ರಕಾರವಾಗಿ ಜರಾಮರಣಾದಿ ಸರ್ವ ವಿಕ್ರಿಯಾ ವರ್ಜಿತ ಇತ್ಯರ್ಥ ಕೇತೆ ಅಂತ ಕೇಳಿದಾಗ, ಸರ್ವೇ ಆತ್ಮನಃ, ಎಲ್ಲ ಆತ್ಮರುಗಳು ಜರಾಮರಣಗಳಿಂದ ಕೂಡಿದವರಾಗಿದ್ದಾರೆ, ಇದು ಸ್ವಭಾವತಃ. ಆತ್ಮನ ಸ್ವಭಾವವು ಹುಟ್ಟು ಸಾವು ರಹಿತವಾಗಿದ್ದಾಗ್ಯೂ ಕೂಡ ಈ ಹುಟ್ಟಿ ಬಂದಾನೇ ಅನ್ನುವಂಥವನಿದ್ದಾನಲ್ವೋ, ಇವನ ಸ್ವಭಾವ ಏನು ಅಂತಂದ್ರೆ ಜರಾ ಮರಣ. ಏವಂ ಸ್ವಭಾವ ಸಂತ ಧರ್ಮ ಜರಾಮರಣ ಇಚ್ಛಂತ ಇಚ್ಛಂತ ಇವ ಇಚ್ಛಂತ ರಜ್ವಾಮಿವ ಸರ್ಪಂ ಆತ್ಮನಿ ಕಲ್ಪಯಂತಹ ಚವಂತಿ. ಏವಂ ಸ್ವಭಾವ ಸಂತಹ, ಈ ಸ್ವಭಾವಗಳಿಂದ ಕೂಡಿದವರಂತಹ ಧರ್ಮ, ಈ ಧರ್ಮರುಗಳು ಜರಾಮರಣ ಇಚ್ಛಂತಹ, ಆತ್ಮನಿಗೆ ಹುಟ್ಟು ಸಾವುಗಳು ಮುಪ್ಪುಗಳು ಇವೆ ಅನ್ನುವಂಥದ್ದನ್ನು ಬಯಸ್ತಾರೆ. ಇಚ್ಛಂತ ಇವ ಇಚ್ಛಂತಹ, ಇದು ಇಚ್ಛಾ ಎಂಥದಿದು, ಇಚ್ಛಂತ ಇವ ಇಚ್ಛಂತಹ ಯುವಕಾರ, ಇಚ್ಛಿಸದಂತೆ ಇಚ್ಛೆ ವಾಸ್ತವಿಕವಾಗಿ ಇಚ್ಛಾ ಆಗಿಲ್ಲ, ಅವಿವೇಕದಿಂದಾಗಿ ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ. ಅಜ್ಞಾನದಿಂದಾಗಿ ಇದು ಆಗಿದೆ ಅನ್ನೋದನ್ನ ಅವರು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ರಜ್ವಾಮಿವ ಸರ್ಪಂ, ಹೇಗೆ ಅಜ್ಞಾನಿಯಾದಂತಹ ಹಗ್ಗದ ಅಜ್ಞಾನಿಯಾದಂತಹ ಒಬ್ಬನೊಬ್ಬನು ಹಾವನ್ನ ಇದೆ ಎಂದು ಸ್ವೀಕಾರ ಮಾಡಿಬಿಟ್ಟಿದ್ದಾನೋ, ಸರ್ಪವನ್ನ ಇದೆ ಎಂದು ಒಪ್ಪಿಕೊಂಡು ಬಿಟ್ಟಿದ್ದಾನೋ, ಹಾಗೆ ಇವರು ಕೂಡ ಒಪ್ಪಿಕೊಂಡ್ಬಿಟ್ಟಿದ್ದಾರೆ. ಅವರು ಏನಾಗ್ತದೆ, ಫಲ ಚವಂತಿ ಜಾರಿ ಬೀಳುತ್ತಾರೆ. ಮತ್ತೇನಾಗ್ತದೆ, ಚವಂತಿ, ಮತ್ತೇನಾಗ್ತದೆ, ಪುನಃ ಚವಂತಿ, ಪುನಃ ಪುನಃ ಚವಂತಿ. ಏನಾಗ್ತಾರೆ, ಜಾರಿ ಬಿದ್ದವ್ರೆ ಜಾರಿ ಬೀಳುತ್ತಾರೆ, ಎಡ ಬೀಳದವ್ರೆ ಎಡುತ್ತಾರೆ, ಜಾರಿ ಬಿದ್ದವ್ರೆ ಜಾರಿ ಬೀಳುತ್ತಾರೆ. ಜಾರ್ತಾನ, ಹೇಳಲಿಕ್ಕೆ ಹೋಗ್ತಾನೆ ಮತ್ತೆ ಜಾರ್ತಾನೆ, ಮತ್ತೆ ಹೇಳಿಕ್ ಹೋಗ್ತಾನೆ ಮತ್ತೆ ಜಾರ್ತಾನೆ. ಎಲ್ಲರ ಅನುಭವದಲ್ಲಿದ್ದು ಸತ್ಯ ಇದು. ಅಲ್ಲಿ ಇಲ್ಲಿ ಅಲ್ಲ, ನಮ್ಮ ಫುಟ್ಪಾತ್ ಮೇಲೆ, ನಮ್ಮ ಫುಟ್ಪಾತ್ ಮೇಲೆ ಜಾರ್ ಬೀಳೋದೇ ಬೀಳೋದಂಗೆ ಹೇಳಿಕ್ ಹೋಗ್ತೇವೆ ಮತ್ತೆ ಜಾಸ್ತಿ ಕಲ್ಲು ಹಾಕ್ಸಿದ ಅಂತ ಕಲ್ಲು ಹಾಕ್ಸಿದ್ವಿ ನಾವು ಪಟ ಪಟ ಪಾಳು ಮಾಡಿ ಮುಗಿಸ್ಬೇಕು. ಯಾವಾಗ ಹಾಕ್ಸಿದ್ವಿ ಕಲ್ಲವು? ಸೆಂಟ್ರಲ್ ಕ್ಯಾಂಪ್ ಆಗ್ತದ ಭಾರತದ ಕ್ಯಾಂಪ್, ಆಲ್ ಇಂಡಿಯಾ ಕ್ಯಾಂಪ್, ಅವಾಗ ಮೊದಲು ಮಾಡ್ಸಿದ್ರು. ಕ್ಯಾಂಪ್ ಅಲ್ಲ, ಟ್ರೈನಿಂಗ್ ಕ್ಯಾಂಪ್, ಸ್ಪಿರಿಚುವಲ್ ಕ್ಯಾಂಪ್ ಅಲ್ಲ, ಟ್ರೈನಿಂಗ್ ಕ್ಯಾಂಪ್. ರೆಕಾರ್ಡ್ ನೋಡ್ರಿ ಅದು, ನಾವು ಮಾಡಿದ ಕ್ಯಾಂಪ್ ರೆಕಾರ್ಡ್ ಅದು. ಯಾರು ಅರ್ಷಿದ್ದ ಬಿಡದಲ್ಲಿ ಯಾರು ಆ ಕ್ಯಾಂಪ್ ಮಾಡಿದ್ರು? ಆ ಕ್ಯಾಂಪ್ ಮಾಡಲಿಕ್ಕೆ ಏನೆಲ್ಲ ಬದಲಾವಣೆ ಮಾಡಿದ್ವಿ, ಸಾಕಷ್ಟು ಬದಲಾವಣೆ ಮಾಡಿದ್ವಿ. ಅವಾಗ ಈ ಫುಟ್ಪಾತ್ ಮಾಡಿದ್ವಿ. ಎಷ್ಟು ರಾಜ್ಯಗಳಿಂದ, ಮಧ್ಯಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಆಂಧ್ರ, ಉತ್ತರ ಪ್ರದೇಶ, ಸುಮಾರು 10-12 ರಾಜ್ಯಗಳಿಂದ ಎಲ್ಲ ಯಂಗ್ಸ್ಟರ್ಸ್ 25 ಜನ ಏನಾ? ಕರ್ನಾಟಕದವರು ಜಾಸ್ತಿ. ಸಕ್ಸಸ್ಫುಲ್ ಅಲ್ಲ, ಮೂರು ತಿಂಗಳು ಮಾಡಿ ಮುಗಿಸಿದ್ವಿ ಅನ್ನೋ ಸಕ್ಸಸ್ ಅಲ್ಲ. ಅವರೆಲ್ಲರೂ ಒಂದಿಲ್ಲ ಒಂದು ಸೇವೆಯಲ್ಲಿ ಈಗ ಈಗ ಉಳ್ಕೊಂಡಾರೆ. ಗಿರೀಶ, ಗುರುಪಾದ ಇವರೆಲ್ಲ ಅದ್ರಾಗಿದ್ದವ್ರೆ, ಎಲ್ಲ ಟ್ರೈನಿಂಗ್ ತಗೊಂಡವ್ರೆ. ಬೆಸ್ಟ್ ಟ್ರೈನಿಂಗ್ ರಿಪೋರ್ಟ್ ಚೆನ್ನೈ ಆಫೀಸ್ನಲ್ಲಿ ಬರ್ತಾರೆ, ಗಾಳಿಯೊಳಗೆ ಹಾಕ್ಯಾರೆ, ಸುದ್ದಿನ ಗಾಳಿಯೊಳಗೆ ಹಾಕ್ಯಾರೆ. ಏರ್ ನ್ಯೂಸ್, ಸುದ್ರಪಾನಂದ ಸ್ವಾರೋಡ್ ಮನಿ, ಜೈಶಂಕರ್ ಅಂತ ಒಬ್ಬನು ಇದ್ದ, ಅವನ ಆ ರಿಪೋರ್ಟ್ ತಯಾರು ಮಾಡಿದ. ಬಂದಂಕ ಆದ್ರೆ ಅವನಿಗೂ ಹೊರಗೆ ಹಾಕ್ಬಿಟ್ರು. ಅವ ಶ್ರೀನಿವಾಸ ಅಂತ ಇನ್ನೊಬ್ಬ ಇದ್ದ, ಅವ ಸಾಗರ ಹಾಸ್ಟೆಲ್ನಲ್ಲಿ ಅವನಿಗೆ ಆದರ ಆತಿಥ್ಯ ಸಿಗಲಿಲ್ಲಂತೆ. ಆದ ಕಾರಣ ಈ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟ. ಕೊಟ್ಟಕೂಡ ನನಗೆ ಆಕ್ಷನ್ ತಗೊಳಕ್ಕೆ ಅವರು ಒಂದೆಲ್ಲ ಒಂದು ರೀತಿಯಿಂದ ಕಿರಿಕಿರಿ ಪ್ರಾರಂಭ ಮಾಡಿದ್ರು. ಸಾಗರ ಹಾಸ್ಟೆಲ್ ಕೊನೆಗೆ ಯಾವುದೋ ಒಂದು ತಪ್ಪನೆ ಅವನು ಸಿಕ್ಕಾಕೊಂಡ, ಅವನಿಗೆ ಹೊರಗೆ ಹಾಕಿ. ನಾ ಹೇಳಿದ್ರೆ ಕೇಳಲಿಲ್ಲ, ಅವ ಹಿಪೋಕ್ರೆಟ್ ಇದ್ದಾನೆ, ಅವನ ಮಾತು ಕೇಳಬೇಡ್ರಿ. ನಿಮಗೆ ವಿಶ್ವಾಸ ಇದ್ದರೆ ಸ್ವಾಮೀಜಿಯನ್ನೇ ವಿಶ್ವಾಸ ಇಡ್ರಿ, ಇಲ್ಲಾಂದ್ರೆ ನಾರಾಯಣ, ನಿಮ್ಮ ಕೆಲಸ ನೀವು ಮಾಡ್ಕೋ ಅಂತ ಹೇಳಿದ್ರೆ ಕೇಳಲಿಲ್ಲ, ಅವನು ಹೊರಗೆ ಹಾಕಿ. ಅಲ್ಲಿ ಎಲ್ಲ ಅಂಕಾದ್ರಿಗೂ ತೊಂದರೆ ಮಾಡಿದ, ಎಲ್ಲ ಅಂಕ ಹಾಸ್ಟೆಲ್ ಅಲ್ಲಿ ತೊಂದರೆ ಮಾಡಿದ. ಇಲ್ಲಿ ಬಂದಿದ್ದ ಅವನು, ಗಾಡ್ ಇಷ್ಟ ಅವನು. ಅವನು ಹೋಟೆಲ್ಗೆ ಸುಮ್ಮನೆ ಹೋಗ್ತಿದ್ದಿಲ್ಲ ನೋಡು, ಕಡಿಮೆ ಕಡಿಮೆ 5-6 ಪ್ಲೇಟ್ ಇಡ್ಲಿ. ನಮ್ಮ ನಿಮ್ಮಂಗೆ ಒಂದು ಪ್ಲೇಟ್ ಇಡ್ಲಿ ಕೊಡಪ್ಪ ಅಂತ ಇಲ್ಲ, ಸುಮ್ಮನೆ ನೀವು ಕೊಡ್ತಾ ಇರಬೇಕು, ಅವ್ನು ತಿಂತಾ ಇರ್ತಾನ. ಹೌದು, ಎಲ್ಲ ಆರೋಪಿತ. ಈವನ್ ವ್ಯವಹಾರದಲ್ಲೂ ಕೂಡ ಆರೋಪ ಇದ್ದಷ್ಟಕ್ಕೆ ಅವನು ಅಪರಾಧಿ ಅನಿಸಿದ್ದಾಗುವುದಿಲ್ಲ. ಆರೋಪಿತವಾದದ್ದು ಅದು ಸಿದ್ಧ ಆಗಬೇಕು, ಆವಾಗ ಅವನು ಅಪರಾಧಿ ಆಗ್ತಾನೆ. ಇದೇನು ವಿಚಿತ್ರ, ನಾನು ಜೀವ ಅಂತ ಆರೋಪ ಮಾಡ್ಕೋತೀವಿ, ಆಮೇಲೆ ಹಾಗೆ ಕಂಟಿನ್ಯೂ ಮಾಡ್ತೀವಿ. ಎಷ್ಟರ ಮಟ್ಟಿಗೆ ಕಂಟಿನ್ಯೂ ಮಾಡ್ತೀವಿ ಅಂತಂದ್ರೆ, ಇದು ಆರೋಪಿತವಾದದ್ದು ಅನ್ನೋದು ಕೂಡ ಮರ್ತೋಗ. ಯಾರಾದ್ರೂ ಎನ್ಕ್ವೈರಿ ಮಾಡಿದ್ರೆ ತಾನೆ ಎಷ್ಟು ಮಂದಿ ಕೂತ್ರು ನಾವು ಎನ್ಕ್ವೈರಿ ಮಾಡಿ, ಎನ್ಕ್ವೈರಿ ಮಾಡಿದ್ರೆ ಅದೊಂದು ದಾರಿ ಹುಟ್ಟಿ ಇದು ಇವ ಅಷ್ಟೇ ವಿನಃ ವಾಸ್ತವಿಕವಾಗಿ ಇಲ್ಲಿ ಏನಿಲ್ಲ. ವೈಯಕ್ತಿಕವಾಗಿ ರಾಗದ್ವೇಷಗಳಿಂದ ಈ ಹಾಸ್ಟೆಲ್ ಸರಿ ಅಂತ ಇಲ್ಲ ಅಂತ ಹೇಳ್ಬೋದೇ ವಿನಃ ವಾಸ್ತವಿಕವಾಗಿ ಅಂಥದ್ದೇನು ಇಲ್ಲಿ ಇಲ್ಲ ಅನ್ನೋದು ಸಿದ್ಧ ಆಗ್ಬೇಕು. ಆಧ್ಯಾತ್ಮಿಕರು ಹಾಗೆ ನಾವು ಪ್ರಯತ್ನನೇ ಮಾಡಿದ್ರು ಸಿದ್ಧ ಹೆಂಗಾಗ್ತದೆ, ನಾವು ಪ್ರಯತ್ನ ಮಾಡಬೇಕು. ಎಲ್ಲರೂ ನೀರು ಗೊಬ್ಬರ ಮೆನೂರ್ ಹೆಂಗೆ ಸುರಿತಾರೆ ಅಂತಂದರೆ, ಇದು ಇವ ಅಲ್ಲ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತಲೇ ಅದಕ್ಕೆ ನೀರು ಉಣಿಸ್ತಾರೆ, ಗೊಬ್ಬರ ಹಾಕ್ತಾರೆ. ಅದು ಇವ ಇವ ಇವ ಅನ್ನೋದು ಅದು ಇವ ಅಲ್ಲ, ಅದು ಸತ್ಯ ಅಂತಲೇ ಬೆಳೆಸ್ತಾರೆ. ನಾವು ಬೆಳೆದವ್ರು ಏನು ಮಾಡ್ತೀವಿ ಅಂದರೆ ಶತಶತ ಜನ್ಮಗಳವರೆಗೂ ಅದನ್ನೇ ಇಟ್ಕೊಂಡು ಮುಂದುವರಿತೀವಿ. ಅದಕ್ಕೆ ಆ ಶಬ್ದ ಉಪಯೋಗ ಮಾಡಿದ್ದು ಚವಂತಿ, ಜಾರಿ ಬೀಳುತ್ತಾರೆ. ಏನು ಜವಂತಿ ಅಂದ್ರೆ ಸ್ವಭಾವತಃ ಚಲಂತಿ ಇತ್ಯರ್ಥ. ತನ್ ತತ್ ತತ್ ಮನೀಷಯ ಜರಾಮರಣ ಚಿಂತೆಯ ತಮ್ಮ ಸ್ವಭಾವದಿಂದ ಚವಂತಿ ಅಂದ್ರೆ ದೂರ ಹೋಗುತ್ತಾರೆ. ಏನ್ ಸ್ವಭಾವ? ಸಚ್ಚಿದಾನಂದ ಆತ್ಮ. ಅಭಿಕ್ಯ ಹೋಗಿ ಆತು ಜೀವಾತ್ಮ ಹೋಗಿ, ಜೀವಾತ್ಮ ಆಗ್ಬಿಟ್ಟೆಲ್ಲೋ ನಾಯಿ ಕುನ್ನಿ ಕುಯ್ ಕುಯ್ ಮಾಡ್ದಂಗೆ ಕೊಯ್ಯ ಕೊಯ್ಯ ಕೊಯ್ಯ ಕೊಯ್ಯ ಚಲಂತಿ. ಮತ್ತೇನಾಗಿದೆ? ಜರಾಮರಣ ಚಿಂತೆಯ ತತ್ ಮನೀಷಯ. ನಮ್ಮ ವಿವೇಕವು ಕೂಡ ಜಾರಿ ಈಗ ಜರಾಮರಣದ ಚಿಂತನೆಯಲ್ಲೇ ತೊಡಗಿ ಮಧ್ಯರಾತ್ರಿ ಕೂಡ ಬೆಚ್ಚಿಬಿಡುತ್ತೆ. ಈ ಜೀವನಿಗೆ ಬೆಚ್ಚ ಬೀಳೋದು ಒಂದು ಸಹಜ ಆಗಿ. ಯಾರು ಬಂದಿರ್ ಮುಟ್ತಾರೆ ಬೆಚ್ಚ ಕಪ್ಪೆ, ಅದು ಎಷ್ಟು ಸಹಜ ಆಗಿದೆ, ಎಷ್ಟು ಸಹಜ ಆಗಿದೆ. ಒಂದ್ ಇಂಚ್ ಉಳಾನೆ, ಅರ್ಧ ಇಂಚ್ ಉಳಾನೆ, ಅದು ಭಯನೇ. ಜರಾಮರಣ ಚಿಂತೆಯ ಮನೀಷಯ್ಯ ಅವರು ಚಲಿಸ್ತಾರೆ, ಆತ್ಮ ಸ್ವಭಾವದಿಂದ ತುಗುರು ಚಲಿಸ್ತಾರೆ. ಎಷ್ಟು ಚಲಿಸ್ತಾರೆ ಅಂತಂದ್ರೆ ಜರಾಮರಣ ಚಿಂತೆಯ ಹುಟ್ಟು ಸಾವುಗಳ ಚಿಂತನೆಯಲ್ಲಿ ತಮ್ಮ ವಿವೇಕವನ್ನು ಸತ್ಯ ಅಂತ ಮಿಥ್ಯಾ ಇದ್ದದ್ದನ್ನು ಸತ್ಯ ಮಾಡ್ಕೊಳ್ತಾರೆ, ಆ ಮಟ್ಟಕ್ಕೆ ಜಾರಿ ಬರ್ತಾರೆ. ತದ್ಭಾವ ಭಾವಿ ತತ್ವ ದೋಷೇಣ ಇತ್ಯರ್ಥ. ಯಾಕೆ ಹಿಂಗಾಗ್ತದೆ ಅಂದ್ರೆ ಅದೇ ಭಾವನೆಯಿಂದ ಭಾವಿತರಾದಂಥವರು. ಯಾವ ಭಾವನೆ ಆರೋಪಿತವಾದದ್ದು ಯಾವುದೋ ಆ ಭಾವದಲ್ಲಿಯೇ ಭಾವಿತರಾದದ್ದು. ಎಷ್ಟು ವಿಚಿತ್ರ, ಇವನು ಲಾಸ್ಟ್ ಶೋ ನೋಡಿ ಬರ್ತಾನೆ ಮನೆಗೆ, ಬರಬೇಕಾದ್ರೆ ಅಕಸ್ಮಾತ್ ಅವನು ಹೋದ ಫಿಲ್ಮು ಎಲ್ಲ ಹೋದ ಫಿಲ್ಮು ಏನೋ ಮರ್ತ್ಬಿಟ್ಟದು ಮೂರ್ನಾಲ್ಕು ಸಲ ನೋಡಿ ನಾನು ಬೀಸ್ ಅಲ್ಬ ಅದು ಬಂದ ಅಲ್ಲಿನ ಅಟ್ಟು ದೂರದ ಅಂದ್ರೆ ಗೆಜ್ಜೆ ಶಬ್ದ ಕೇಳಿಸು ಹಿಂದೆ ನೋಡ್ತಾನೆ ಯಾರು ಇಲ್ಲ ಮತ್ತೆ ಎರಡು ಹೆಜ್ಜೆ ಹೋಗ್ತಾನೆ ಮತ್ತೆ ಗೆಜ್ಜೆ ಶಬ್ದ ಯಾವುದು ಏನೇ ಇಲ್ಲ ಆದ್ರೂ ಶಬ್ದ ಕೇಳ್ತಾ ಅಂದ್ರೆ ಯಾವುದು ಗೆಜ್ಜಿದೆವ್ವ ಆಮೇಲೆ ಪುಕ್ಕಲು ಓಡ್ಲಿಕ್ಕೆ ಶುರು ಮಾಡ್ತಾನೆ ಓಡ್ದಂಗೆ ನನಗೇನ್ ಗೊತ್ತವ ಬಿಳಿ ಬಟ್ಟೆ ಆಮೇಲೆ ಅದ್ರೊಳಗೆ ಹೆಣ್ಣು ಗಂಡು ಬೇಸ ಗಂಡು ದೇವ ಹೆಣ್ಣು ದೇವ ಆಮೇಲೆ ಮನೆಯಲ್ಲಿ ಬಂದ್ ಮನೆ ಬಂದು ಧಾರ ಪದ್ದು ಬಿದ್ಬಿಟ್ಟ ಅವನಿಗೆ ಮುರ್ಚೆ ಹೋಗ್ಬಿಡ್ತಾನ ಮನೆ ಮಂದಿ ಬಂದೆಲ್ಲ ಎಚ್ಚರ ಮಾಡ್ತಾರ ನೀರು ಹಾಕ್ತಾರೆ ಯಾ ದೇವೋ ಇಲ್ಲ ಎಂತ ಇಲ್ಲ ಏನಿಲ್ಲ ಗೆಜ್ಜೆ ಶಬ್ದ ಕೇಳಿಸ್ತು ಹಿಂದ್ ನೋಡಿದ್ರೆ ಯಾರಿಲ್ಲ ನಾವು ಓಡಿದ್ರೆ ಓಡ್ತದೆ ನಾ ನಿಧಾನ ಮಾಡ್ತದೆ ಗೆಜ್ಜೆ ಶಬ್ದ ಅದು ಗೆಜ್ಜೆ ದೇವನೇ ಆ ನಂತರ ಅವ್ರ ಮನೆ ಹುಡುಗ ಇದ್ದಾನಲ್ಲ ಅವು ಎಡವಿ ಬಿದ್ದಾಗ ಚಪ್ಪಲಿ ಗಿಪ್ಪಲೆಲ್ಲ ಅಲ್ಲೇ ಹರಡಿರ್ತಾವೆ ಅದನ್ನ ತೆಗೆದು ಇಡಬೇಕು ಅಂತ ಹೋದ ಅವನು ಇಡಬೇಕು ಅಂತ ಹೋದಾಗ ಆ ಚಪ್ಪಲಿ ಅದನ್ನ ಸ್ವಲ್ಪ ಸಣ್ಣ ಮಕ್ಕಳು ನೋಡಿದ್ರು ತೊಗೊಂಡೋಗಿ ಇಡ್ಬೇಕಾದ್ರೆ ಅಷ್ಟು ಸುಲಭವಾಗಿ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇವನು ನೋಡಿದ್ರೆ 30 ವರ್ಷ ಮನುಷ್ಯ ಸ್ವಲ್ಪ ಶಬ್ದ ಮಾಡ್ಕೊತ ಹೋಗ್ತಾನೆ ಆ ಪಾದರಕ್ಷೆ ಇದೆಲ್ಲ ಅದಕ್ಕೆ ಬಕ್ಕಲ್ ಅಂತ ಇರ್ತಿದ್ರು ಹಿಂದಕ್ಕೆ ಬಕ್ಕಲ್ಡ್ ಪಾದರಕ್ಷೆ ಸೊ ಆ ಬಕ್ಕ ಅದು ಯೂಸ್ ಮಾಡಿರ್ತಾನೆ ಅದು ಅದು ಸವಕಳಿ ಆಗಿರ್ತದೆ ಆ ಬಕ್ಕಲ್ ಶಬ್ದ ಮಾಡ್ತಿರ್ತದೆ ಬೀಸ್ ಸಾಲ್ ಬಾದಲ್ಲ 20 ಮಿನಿಟ್ಗೆ ಬಾದ ಹಾಗೆ ಕಾಲಾಗ ಅದ ಪದ್ದವ್ವ ಹಿಂಗ್ ಶಬ್ದ ಇದೇ ಶಬ್ದ ಹೌದಲ್ಲ ಹಾ ಹೌದು ಇದೇ ಶಬ್ದ ಒಳ ಬಂತ ತಲೆ ಈಗ ಹೇಳ್ರಿ ಭಾವಿಸಿದ್ರಲ್ಲಿಯೇ ಏನೇನು ಭಾವಿಸಿಕೊಟ್ಟು ಮೊದಲನೇ ಭಾವವೇ ಆರೋಪಿತ ಏನಿದೆ ಆರೋಪಿತ ದಟ್ ದರ್ ಇಸ್ ಘೋಸ್ಟ್ ಎರಡನೇ ಆರೋಪಿತ ಘೋಸ್ಟ್ ಮೇಕ್ಸ್ ಎ ಸೌಂಡ್ ಘೋಸ್ಟ್ ಇಸ್ ರನ್ನಿಂಗ್ ಫಾಲೋಯಿಂಗ್ ಎಷ್ಟು ಆರೋಪಗಳು ಇವು ಆರೋಪಗಳು ಆ ಮೊದಲನೇ ಆರೋಪ ಎಲ್ಲಿವರೆಗೂ ಸತ್ಯವಾಗಿರ್ತದೆ ಅಲ್ಲಿವರೆಗೂ ಅಷ್ಟು ಆರೋಪಗಳು ಸತ್ಯವಾಗ್ತವೆ ಸೇಮ್ ಥಿಂಗ್ ಹಿಯರ್ ಆಲ್ಸೋ ತದ್ಭಾವ ಭಾವಿತತ್ವ ದೋಷೇಣ ಇತ್ಯರ್ಥ ಮೊದಲ ಭಾವಿಸ್ತಾನೆ ಭಾವಿಸಿದ್ದನ್ನೇ ಪುನಃ ಮತ್ತೆ ಭಾವಿಸ್ತಾನೆ ಮತ್ತೆ ಪುನಃ ಭಾವಿಸ್ತಾನೆ ಅದೇ ದೋಷ ಈ ದೋಷದಿಂದ ಅವನಿರ್ತಾನೆ ಈಗ ಇನ್ನೊಂದು ಸಬ್ಜೆಕ್ಟ್ ಹೋಗ್ತಾರೆ ಕಾರ್ಯ ಕಾರಣವಾದ ಕೆಲವು ಮಂದಿ ಕಾರಣವೇ ಬೇರೆ ಕಾರ್ಯವೇ ಬೇರೆ ಅಂತಾರೆ ಕೆಲವು ಮಂದಿ ಕಾರಣವೇ ಕಾರ್ಯವಾಗ್ತದೆ ಅಂತ ಹೇಳ್ತಾರೆ ಸೊ ಇವರು ದ್ವೈತಿಗಳೇ ಆದರೆ ಇವರು ಒಬ್ಬರೊಬ್ಬರ ಮೇಲೆ ಆರೋಪ ಮಾಡಿಕೊಂಡು ಕೊನೆಗೆ ಕಾರ್ಯವು ಸುಳ್ಳು ಕಾರಣವು ಸುಳ್ಳು ಆತ್ಮ ಒಂದೇ ಸತ್ಯ ಅನ್ನೋದಕ್ಕೆ ಬರ್ತಾರೆ ನೋಡೋಣ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜೈ ಶ್ರೀ ಸದ್ಗುರುನಾಥ ಮಹಾರಾಜಿಕೀ ಓಂ ತತ್ಸತ್ ಜಯ ಶ್ರೀ ದಯಾನಂದಜಿ